ಎಪ್ಪತ್ತೊಂಬತ್ತನೇ ಪುಟ ಶ್ಲೋಕ 11 ಮಾಂಡಿಕ್ಯ ಶ್ಲೋಕ 11 ಸುಷುಪ್ತಸ್ಥಾನಃ ಸುಷುಪ್ತಸ್ಥಾನಃ ರಾಜ್ಞಃ ರಾಜ್ಞಃ ಮಕಾರಃ ಮಕಾರಃ ತೃತೀಯ ಮಾತ್ರ ತೃತೀಯ ಮಾತ್ರ ವಿತೇಹೇ ಅಪಿತೇರ್ವಾ ಅಪಿತೇರ್ವಾ ವಿನೋತಿ ವಿನೋತಿ ಅವಾ ಇದಂ ಇದಗುಂ ಸರ್ವಂ ಅವಾ ಇದಗುಂ ಸರ್ವಂ ಅಪಿತಿಶ್ಚ ಅಪಿತಿಶ್ಚ ಭವತಿ ಭವತಿ ಯಃ ಏವಂ ವೇದ ಯಃ ಏವಂ ವೇದ. ಉಪನಿಷತ್ ವಿಷಯದ ಸ್ತುತ್ಯರ್ಥವಾಗಿ ಫಲಶ್ರುತಿಯನ್ನು ಕೂಡ ಹೇಳಿರುತ್ತಾರೆ. ಉದ್ಧೋ ಉದ್ಧೋ ಜೈ ಹೋ, ಉಪನಿಷತ್ಕಿ ಜೈ ಹೋ, ಅದನ್ನು ಶಬ್ದಗಳಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಅನ್ಯಥಾ ಮತ್ತು ಬೇರೆ ಇನ್ನೇನು ಕಾರಣ ಇಲ್ಲ. ಇಲ್ಲಿ ಕೂಡ ಫಲಶ್ರುತಿ ಏನು ಅಂತ ತಿಳಿಸ್ತಾರೆ. ಅವನು ಸರ್ವಂ ಅಪಿತಿಹಿ, ಅವನು ಎಲ್ಲವನ್ನು ಅಳೆಯುತ್ತಾನೆ. ಅಪಿತಿಹಿ ಎಲ್ಲವನ್ನು ಅಳೆಯುತ್ತಾನೆ, ಎಲ್ಲವನ್ನು ಅಳೆಯೋ ಇದು ಒಂದಡಿ ಎರಡು ಅಂಗಲ ಇದೆ, ಅದಕ್ಕೆ ಅಳತೆ ಅಂತ ಹೇಳಿ. ಈ ಅಳೆಯೋದಕ್ಕೂ ಅವನು ಅಳೆಯೋದಕ್ಕೂ ಏನು ಸಂಬಂಧ? ಅವನ ಗಮನವಿಲ್ಲದೆ ಒಂದು ಬ್ಯಾಕ್ಟೀರಿಯಾ ಕೂಡ ಅಲುಗಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲವೂ ಅವನ ಅಳತೆಯಲ್ಲೇ ಬರ್ತದೆ, ಎಲ್ಲವೂ ಅವನ ಮಿತಿಯಲ್ಲೇ ಬರ್ತದೆ. ಮಿತಿ ಅಂದರೆ ಅಳೆಯೋದು, ಅವನ ಅಳತೆಯಲ್ಲೇ ಬರ್ತದೆ. ಅವನ ಗಮನದಲ್ಲಿ ಇರೋದ್ರಿಂದ ಅವನ ಅಳತೆಯಲ್ಲೇ ಬರ್ತದೆ. ಅವನ ಅಳತೆಯಲ್ಲೇ ಬರೋದ್ರಿಂದ ಅವನು ಎಲ್ಲವನ್ನು ಅಳೀತಾ ಇದ್ದಾನೆ ಅಂತ. ಭವತಿ ಯಹ ಏವಂ ವೇದ ಅಂದ್ರೇನು? ಯಾವನು ಈ ಪ್ರಕಾರವಾದಂತಹ ಪ್ರಾಜ್ಞನ ಜ್ಞಾನವನ್ನು ಮಕಾರದಲ್ಲಿ ಗುರುತಿಸ್ತಾನೋ, ಅ ಉ ಮ ಅಕಾರದಲ್ಲಿ ವಿಶ್ವ, ಉಕಾರದಲ್ಲಿ ತೈಜಸ, ಮಕಾರದಲ್ಲಿ ಪ್ರಾಜ್ಞ, ಪ್ರಾಜ್ಞನಿಗೂ ಮಕಾರಕ್ಕೂ ಅಲೈನ್ ಮಾಡ್ಕೋತಾನೆ. ಹೇಗೆ ಮಕಾರವು ಅಕಾರವು ಉಕಾರದಲ್ಲಿ ಕರಗಿ, ಅಕಾರ ಉಕಾರಗಳೆರಡು ಮಕಾರದಲ್ಲಿ ಕರಗಿ ಮಕಾರವು ಪ್ರಾಜ್ಞನಲ್ಲಿ ನಿಲ್ಲುತ್ತದೆಯೋ, ಹಾಗೆಯೇ ಇಲ್ಲಿ ಕೂಡ ವಿಶ್ವ ತೇಜಸ್ಸಿನಲ್ಲಿ ಕರಗಿ, ವಿಶ್ವ ತೇಜಸ್ಸರು ಪ್ರಾಜ್ಞನಲ್ಲಿ ಕರಗಿ ಅವನು ಏನಾಗ್ತಾನೆ? ಪ್ರಾಜ್ಞನಿಂದ ನಿಲ್ಲುತ್ತಾನಲ್ವೋ. ಆದ್ದರಿಂದ ಎರಡಕ್ಕೂ ಸಾಮ್ಯ ಇದೆ ಅಂತ ಅರ್ಥ. ಯಾವ ಎರಡಕ್ಕೂ? ಅಕಾರ ಉಕಾರ ಮಕಾರ ಪ್ರಣವ ಉಚ್ಚಾರಕ್ಕೂ ಮತ್ತು ವಿಶ್ವ ತೇಜಸ್ಸ ಪ್ರಾಜ್ಞ ಇವರ ಅಸ್ತಿತ್ವಕ್ಕೂ ಏನಿದೆ? ಸಾಮ್ಯ ಇದೆ. ಇಷ್ಟೇ ಅವರು ಹೇಳೋ ಪ್ರಯತ್ನ ಮಾಡ್ತಿದ್ದು ಅನ್ನೋದು ಯಾರಿಗೆ ಸ್ಪಷ್ಟವಾಗಿದೆ? ಯಾರು ಈ ಸ್ಪಷ್ಟತೆಯನ್ನು ಹೊಂದಿದ್ದಾರೆ ಅವರು ಇದಂ ಸರ್ವಂ ಮಿತೇಹೇ, ಇದೆಲ್ಲವೂ ಅವರ ಅಳತೆಗೆ ಒಳಪಟ್ಟಿದ್ದರಿಂದಾಗಿ ಅವರು ಎಲ್ಲವನ್ನು ಅಳೆಯುತ್ತಾರೆ. ಅಂದರೆ ಪ್ರಪಂಚವೇ ಅವರ ಅಳತೆಯಲ್ಲಿ ಇರ್ತದೆ, ಇಡೀ ಸೃಷ್ಟಿನೇ ಅವರ ಇದೆಂದು ಸ್ತುತಿ. ಯಹ ಏವಂ ವೇದ, ಯಾರನ್ನು ತಿಳಿಯುತ್ತಾರೋ ಅವರಿಗೆ ಆ ಫಲಶ್ರುತಿಯನ್ನು ಹೇಳಿದ್ದಾರೆ. ಭಾಷ್ಯದಲ್ಲಿ ಅದೆಲ್ಲ ಹೇಳಿ ಆಗಿದೆ. ಭಾಷ್ಯ 62 ಮುಗಿದಿದೆ. ಆ ಈಗ 19ನೇ ಶ್ಲೋಕ ಕಾರಿಕ, 19ನೇ ಶ್ಲೋಕ ಇನ್ನು 19ನೇ ಶ್ಲೋಕವು ಕೂಡ 11ನೇ ಶ್ಲೋಕದ ವ್ಯಾಖ್ಯಾನದಲ್ಲೇ ಇದೆ. ಮಾಂಡುಕ್ಯದ 11ನೇ ಶ್ಲೋಕದ ವ್ಯಾಖ್ಯಾನದಲ್ಲೇ ಕಾರಿಕೆಯ 19ನೇ ಶ್ಲೋಕ ಇದೆ. ಅದರ ಭಾಷ್ಯ 63 ಉದಯತಾ ಶ್ಲೋಕ ಏನಾಗ್ತದೆ? ಮಂತ್ರ ವಿಶ್ವಸ್ಯ, ಅಲ್ಲಿ ಸಂಧಿ ನೋಡ್ಕೊಡು, ವಿಶ್ವಸ್ಯ ಅತ್ವ ವಿವಕ್ಷಾಯಾ ಆದಿ ಸಾಮಾನ್ಯಂ ಉತ್ಕಟಂ ಮಾತ್ರ ಸಂಪ್ರತಿಪತ್ತೌ ಸ್ಯಾತ್ ಆಪ್ತಿ ಸಾಮಾನ್ಯಮೇವ ಚ, ಆಪ್ತಿ ಸಾಮಾನ್ಯಮೇವ ಚ ವಿಶ್ವಸ್ಯ ಅತ್ವ ಸತ್ವ ವಿವಕ್ಷಾಯಾಮ್. ವಿಶ್ವ ತೈಜಸ ಪ್ರಾಜ್ಞರಲ್ಲಿ ವಿಶ್ವನಿಗೆ ಅಕಾರವನ್ನ ಸಾಮ್ಯವಾಗಿ ಜೋಡಿಸುವಾಗ ಅದನ್ನು ಜೋಡಿಸಬೇಕು ಎನ್ನುವ ಪ್ರಯತ್ನದಲ್ಲಿ ವಿವಕ್ಷಾಯಾಮ್ ಏನ್ ಕಂಡು ಬರ್ತದೆ? ಆದಿ ಸಾಮಾನ್ಯಂ ಉತ್ಕಟಂ. ಅಕಾರವು ಆದಿ ಮತ್ತು ವಿಶ್ವನೂ ಆದಿ. ಗಾಢ ನಿದ್ರೆ ಆದಮೇಲೆ ವಿಶ್ವನ ಪ್ರಾರಂಭ. ಓ ಇದು ಜಗತ್ತು, ಓ ಇದು ನನ್ನ ಮನೆ, ಅಲ್ಲಿಂದ ಸ್ಟಾರ್ಟ್. ಮೂರು ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ಟೆ, ಐದೂವರೆ ಆಯ್ತು ಅಂತ ತಿಳ್ಕೊಂಡೆ, ನನ್ನ ಕಪಾಲ ಭಾತಿ ಎಲ್ಲಾನು ಮಾಡಿಟ್ಟೆ, ಆಮೇಲೆ ಹಲ್ಲು ಉಜ್ಕೊಂಡೆ, ಆಮೇಲೆ ಏನೋ ಅಕಸ್ಮಾತ್ ನೋಡಲ್ಲ ಮಧ್ಯರಾತ್ರಿ ಯಾರು ಮೆಸೇಜ್ ಬಂದಾಗ ಅಂತೇಳಿ ಫೋನ್ ತೊಳಿದೆ. ಮೂರುವರೆ ಆಗಿದೆ, ವಿಶ್ವ ಪ್ರಾರಂಭ ಆಗಿದ್ದ ಪುನಃ ಮತ್ತು ಪ್ರಾರ್ಥನೆ. ಏನ್ ಮಾಡೋದು, ಅದು ಹಾಗಾಗ್ಬಿಡ್ತದೆ ಸರ್, ಡೇ ನೈಟ್ ಎಲ್ಲ ಹೋಗ್ಬಿಡ್ತಾವ ಕೆಲ ಒಂದೇ ಸರಸಗಿಟ್ಟು. ಏನನ್ನು ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತ ಏನಿಲ್ಲ, ಆಗ್ತದೆ, ಏನು ಮಾಡಿಲ್ಲ, ಇಟ್ಸ್ ಓಕೆ. ಇಲ್ಲ ಮತ್ತೆ ಅಲಾರಾಮ್ ಆಯ್ತು, ಮೂರುವರೆ ಮಲ್ಕೊಂಡ್ಬಿಟ್ನ, ಎರಡುವರೆಯಿಂದ ಮೂರುವರೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟೆ, ಆಮೇಲೆ ಐದುವರೆಗೆ ಅಲಾರಾಮ್ ಆಯ್ತು. ಅವಾಗ ಈಗ ನಿದ್ದೆ ಎಲ್ಲ ಮಾಡಿದ್ನೆಲ್ಲ ಮತ್ತೆ ಫುಲ್ ಡ್ರಾಮಾ, ಓವರ್ ನೈಟ್ ಫುಲ್ ಡ್ರಾಮಾ, ಒಳ್ಳೆ ನಾಟಕ ಆಯ್ತು ರಾತ್ರಿ. ಪ್ರೇಕ್ಷಕರು ನಾನೇ, ನಾಟಕಗಾರನು ನಾನೇ, ನಟನೆ ಮಾಡೋನು ನಾನೇ, ಅಯ್ಯೋ ರಾಮ. ನೈಸ್. ವಿಶ್ವಸ್ಯ ಅತ್ವ ವಿವಕ್ಷಾಯ, ವಿಶ್ವನಿಗೆ ಅಕಾರವನ್ನ ಜೋಡಿಸುವ ಪೂರ್ವದಲ್ಲಿ ಜೋಡಿಸುವಾಗ ಏನ್ ಕಂಡು ಬರ್ತದೆ? ಉತ್ಕಟಂ ಆದಿ ಸಾಮಾನ್ಯಂ. ಆದಿ ಇಬ್ಬರಲ್ಲಿಯೂ ಸಾಮಾನ್ಯವನ್ನು ತೋರಿಸುತ್ತದೆ, ಅಕಾರದಲ್ಲಿ ಉತ್ಪತ್ತಿಯನ್ನು ತೋರಿಸುತ್ತದೆ ಆದಿ. ವಿಶ್ವನಲ್ಲಿ ಏನ್ ತೋರಿಸ್ತದೆ? ಆದಿ. ಇವೆರಡೂ ಶ್ರೇಷ್ಠ ಮಟ್ಟದಲ್ಲಿ ಕಂಡು ಬರ್ತವೆ. ಹೀಗಾಗಿ ವಿಶ್ವನಿಗೆ ಅಕಾರವನ್ನು ನಾವು ಸೇರಿಸಬಹುದು. ಮಾತ್ರ ಸಂಪ್ರತಿಪತ್ತವು. ಅಮಾತ್ರವನ್ನ ವಿಶ್ವನಿಗೆ ನಾವು ಜೋಡಿಸಬಹುದು. ಆಪ್ತಿ ಸಾಮಾನ್ಯ ಮೇವಚ. ಇವೆರಡರಲ್ಲಿ ಕೂಡ ಪ್ರಾರಂಭ ಅನ್ನುವುದು ಸಾಮಾನ್ಯ ಇದೆ. ಆದ್ದರಿಂದ ಅಕಾರವನ್ನ ವಿಶ್ವನಿಗೂ ವಿಶ್ವನನ್ನ ಅಕಾರಕ್ಕೂ ಜೋಡಿಸಬಹುದು. ಶ್ಲೋಕ ಭಾಷ್ಯ 63. ವಿಶ್ವಸ್ಯ ಅತ್ವಂ ಅಕಾರ ಮಾತ್ರತ್ವಂ ಯದಾ ವಿವಕ್ಷತೆ ಯದಾ ಆದಿತ್ವ ಸಾಮಾನ್ಯಂ ಉಕ್ತ ನ್ಯಾಯೇನ ಉತ್ಕಟಂ ಉದ್ಭೂತಂ ದೃಶ್ಯತೆ ಇತ್ಯರ್ಥಃ. ವಿಶ್ವನಿಗೆ ಅತ್ವಂ ಅಕಾರ ಮಾತ್ರ ಅಂತ ಅರ್ಥ. ಇನ್ನೊಂದು ಮಾತ್ರ ಯಾವುದು? ಅಕಾರ ಬಿಟ್ರೆ ಇನ್ನೊಂದು ಮಾತ್ರ ಯಾವುದು? ಉಕಾರ. ಅಕಾರ ಉಕಾರ ಬಿಟ್ರೆ ಮತ್ತೊಂದು ಮಾತ್ರ ಯಾವುದು? ಈ ಮೂರು ಮಾತ್ರಗಳಲ್ಲಿ ಮೊದಲನೇ ಮಾತ್ರ ಯಾವುದು? ಅಕಾರ. ಹಳ್ಳ ಮುಳ್ಳ ಯಾಕೆ ಹೇಳ್ತಂತಂದ್ರೆ ಗಟ್ಟಿ ಆಗ್ಬೇಕು, ಕುಯ್ಯಾ ಕುಯ್ಯಾ ಅನ್ಬಾರ್ದು. ಯು ಶುಡ್ ಓನ್ ದಿಸ್. ಸೊ ಏನಂತಾರೆ, ವಿಶ್ವಸ್ಯ ಅತ್ವಂ. ಏನಪ್ಪ ಅತ್ವಂ? ಅಕಾರ ಮಾತ್ರತ್ವಂ. ಏನಾಗಬೇಕಾಗಿದೆ? ಯದಾ ವಿವಕ್ಷತೆ, ಯಾವಾಗ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ವಿವಕ್ಷ ಅಂದ್ರೆ ಹೇಳೋ, ವಿವರಿಸು. ವಿವಕ್ಷ ಕರೆಕ್ಟ್ ಕನ್ನಡ ಶಬ್ದ, ವಿವರಿಸು. ಏನು ವಿವರಿಸಬೇಕಾಗಿದೆ? ಅಕಾರವನ್ನ ವಿಶ್ವನಿಗೆ ನಾವು ವಿವರಿಸಬೇಕಾಗಿದೆ. ಅದೇನು ವಿವರಿಸಬೇಕಾಗಿದೆಯೋ ಅವಾಗ ಏನಾಗ್ತದೆ? ಆದಿತ್ವ ಸಾಮಾನ್ಯಂ. ಇವೆರಡರಲ್ಲಿ ಸಾಮಾನ್ಯ ಏನು, ಸಾಮ್ಯ ಭಾವ ಏನು ಅಂತ ಕಂಡು ಬರ್ತದೆ. ಸಮಭಾವ, ಇವರಿಬ್ಬರಲ್ಲಿ ಸಮಭಾವ ಏನು ಅಂತ ಕಂಡು ಬರ್ತದೆ. ಏನ್ ಕಳಿಸಿ, ಏನು ಸಮಭಾವ? ಆದಿತ್ವ, ಪ್ರಾರಂಭ ಇವರಿಬ್ಬರಲ್ಲಿ ಕಂಡು ಬರ್ತದೆ. ಉಕ್ತ ನ್ಯಾಯೇನ ಉತ್ಕಟಂ, ಸ್ಪಷ್ಟವಾಗಿ ಕಂಡು ಬರ್ತದೆ. ಉತ್ಕಟಂ ಅಂದ್ರೇನು? ಸ್ಫುಟವಾಗಿ. ಅಕಾರದಲ್ಲಿಯೂ ಹುಟ್ಟು ಇದೆ, ಸ್ಪಷ್ಟವಾಗಿ ಕಂಡು ಬರ್ತದೆ. ವಿಶ್ವನಲ್ಲಿಯೂ ಹುಟ್ಟು ಇದೆ, ಸ್ಪಷ್ಟವಾಗಿ ಕಂಡು ಬರ್ತದೆ. ಏನ್ ಕಂಡು ಬರ್ತದ್ರಿ? ಉತ್ಕಂಡ ಉತ್ಕಟಂ ಉದ್ಭೂತಂ ದೃಶ್ಯತೆ ಇತ್ಯರ್ಥ. ಭವತಿ ಉದ್ಭೂತ ಅಂದ್ರೇನು? ಉಂಟಾಗುತ್ತದೆ, ಹುಟ್ಟುತ್ತದೆ, ಉಂಟಾಗುತ್ತದೆ. ಉದ್ಭೂತಂ, ಅದು ವಿವರಣೆ. ಅದು ಉಕ್ತ ನ್ಯಾಯೇನ ಉತ್ಕಟಂ ಆದಿತ್ಯ ಸಾಮಾನ್ಯಂ ಇದೆಯಲ್ಲ, ಅದ್ರ ವಿವರಣೆ ಏನು? ಉದ್ಭೂತಂ ದೃಶ್ಯತೆ ಇತ್ಯರ್ಥ. ಉದ್ಭೂತಂ ಉಂಟಾಗುತ್ತದೆ, ಪ್ರಾರಂಭವಾಗುತ್ತದೆ. ಉದ್ಭೂತಂ ಅಂದ್ರೆ ಕನ್ನಡದಲ್ಲಿ ಪ್ರಾರಂಭವಾಗುತ್ತದೆ. ಉದ್ಭವತಿಯೇ ಉದ್ಭೂತಂ ಕನ್ನಡದಲ್ಲಿ. ಮಾತ್ರ ಸಂಪ್ರತಿಪತ್ತೌ ಅತ್ವ ವಿವಕ್ಷಾಯಾಂ. ಈ ಪ್ರಕಾರವಾಗಿ ವಿಶ್ವನಿಗೆ ಅಕಾರ ಮಾತ್ರ ವಿವರಿಸುವಾಗ ಮಾತ್ರ ಸಂಪ್ರತಿಪತ್ತೌ ಇತಿ, ಆವಾಗ ನಾವು ಅದನ್ನ ಅಮಾತ್ರ ಅಂತ ಇಟ್ಕೋಬೇಕಾಗುತ್ತೆ. ವಿಶ್ವನಿಗೆ ಅಮಾತ್ರ ಅಂತ ಇಟ್ಕೋಬೇಕು. ಸಂಪ್ರತಿಪತ್ತವು, ಸಂಪ್ರತಿಪತ್ತು ಅಂದ್ರೆ ನಾವು ಜೊತೆಗೆ ಇಟ್ಕೋಬೇಕು. ಯಾರ ಜೊತೆಗೆ? ವಿಶ್ವನ ಜೊತೆಗೆ. ಹೌದೋ? ಇತ್ಯಸ್ಯ ವ್ಯಾಖ್ಯಾನಂ ಅತ್ವ ವಿವಕ್ಷಾಯಾಂ ಇತ್ಯಸ್ಯ ವ್ಯಾಖ್ಯಾನಂ ಮಾತ್ರ ಸಂಪ್ರತಿಪತ್ತೌ. ವಿಶ್ವನ ವಿಚಾರವಾಗಿ ನಾವು ಮಾತ್ರ ಜೋಡಿಸುವಾಗ ಏನಿಟ್ಕೋಬೇಕು? ಅತ್ವವನ್ನು ಇಟ್ಟುಕೊಳ್ಳಬೇಕು. ಅತ್ವ ಮಾತ್ರ ಇಟ್ಕೋಬೇಕು. ವಿಶ್ವಸ್ಯ ಅಕಾರ ಮಾತ್ರತ್ವಂ ಯದಾ ಸಂಪ್ರತಿಪದ್ಯತೆ ಇತ್ಯರ್ಥ. ಈ ವಿಶ್ವ ಏನಿದ್ದಾನಲ್ಲ, ಈ ವಿಶ್ವ ಯಾವಾಗ ಅಕಾರ ಮಾತ್ರದಿಂದ ಇಟ್ಟುಕೊಳ್ಳಲಾಗುತ್ತದೆಯೋ ಅಂತ ಅರ್ಥ. ಮೇಲೆ ಹೇಳಿದ ಅರ್ಥ ಏನು? ತಾತ್ಪರ್ಯ, ವಿಶ್ವನನ್ನ ಅಕಾರ ಮಾತ್ರದಲ್ಲಿ ಗುರುತಿಸುವ ಪ್ರಯತ್ನ ಯಾವಾಗ ನಾವು ಮಾಡ್ತೇವೋ ಆವಾಗ ನಾವು ನಾವು ಗುರುತಿಸಬೇಕಾದೇನು ಅಂದರೆ ಆಪ್ತಿ ಸಾಮಾನ್ಯ ಮೇವ. ಅಕಾರವು ತುಂಬಿಕೊಂಡಿದೆ, ವಿಶ್ವನೂ ತುಂಬಿಕೊಂಡಿದ್ದಾನೆ. ಅಕಾರ ಮಾತ್ರ ತುಂಬಿಕೊಂಡಿದೆ, ವಿಶ್ವನು ಜಾಗೃತಾವಸ್ಥೆಯನ್ನು ತುಂಬಿಕೊಂಡಿದ್ದಾನೆ. ಅಕಾರ ಮಾತ್ರ ಅಮಾತ್ರವನ್ನ ತುಂಬಿಕೊಂಡಿದೆ, ವಿಶ್ವ ಏನು ತುಂಬಿಕೊಂಡಿದ್ದಾನೆ? ಜಾಗೃತಾವಸ್ಥೆಯನ್ನು ತುಂಬಿಕೊಂಡಿದೆ. ನಕ್ಷತ್ರ ಕಾಣ್ತಾ ಇತ್ತು, ಈಗ ನಕ್ಷತ್ರ ಕಾಣ್ತಾ ಇಲ್ಲ. ಅಂದ್ರೆ ನಕ್ಷತ್ರದವರೆಗೂ ವಿಶ್ವ ಏನಾಗಿದ್ದಾನೆ? ವ್ಯಾಪ್ತಿ ಆಗಿದ್ದಾನೆ. ಕಪ್ಪು ಆಕಾಶ ಇತ್ತು, ಈಗ ನೀಲಿ ಆಕಾಶ ಆಗಿದೆ. ಆಕಾಶದವರೆಗೂ ಆತ್ಮ ಇದ್ದಾನೆ. ವ್ಯಾಪ್ತಿ ಸಾಮಾನ್ಯ, ಗೊತ್ತಾಗಿರುವ ಎರಡರಲ್ಲಿ ಕೂಡ ಏನಾಗಿದೆ, ವ್ಯಾಪಕತ್ವ ಸಂಪ್ರದೂತ ಆಪ್ತಿ ಸಾಮಾನ್ಯಮೇವ ಚ ಉತ್ಕಟಮಿತಿ ಅನುವರ್ತತೆ ಚ ಶಬ್ದಾತ. ಹೀಗಾಗಿ ಚ ಶಬ್ದವನ್ನು ನೋಡ್ರಿ, ಆಪ್ತಿ ಸಾಮಾನ್ಯಮೇವ ಚ ಆ ಚಕಾರ ಹೇಳ್ಕಂದ್ರೆ ನೀವು ಮತ್ತು ಕಿಂ ಮತ್ತು ಅವನು ಮಾತ್ರ ಮಾತ್ರ ಸಂಪ್ರತಿಪತ್ತೋ ಸ್ಯಾತ್ ಆಪ್ತಿ ಸಾಮಾನ್ಯ ಆಪ್ತಿ ಸಾಮಾನ್ಯಮೇವ ಮತ್ತು ಅವನು ವ್ಯಾಪಿಸಿಕೊಂಡು ಇದ್ದಾನೆ ಹುಟ್ಟಿಕೊಂಡಿದ್ದಾನೆ ಇಬ್ಬರಲ್ಲಿಯೂ ಸಾಮಾನ್ಯ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಆಕಾರದಲ್ಲಿಯೂ ವಿಶ್ವನಲ್ಲಿಯೂ ಏನು ಹುಟ್ಟಿಕೊಂಡಿದೆ ಅನ್ನೋದು ಸಾಮಾನ್ಯ ಆಯ್ತಾ. ಒಂದು ಸಾಮಾನ್ಯ ಮುಗಿತಾ, ಇನ್ನೊಂದು ಚಕಾರ ಇದೆ ಚಕಾರ, ಇನ್ನೊಂದು ಸಾಮಾನ್ಯ ಏನು ಆಪ್ತಿ ಸಾಮಾನ್ಯ ತುಂಬಿಕೊಂಡಿದ್ದಾನೆ. ಇದೇ ಹೋದ್ರೆ ಚಕಾರ ಅವಶ್ಯಕತೆ ಇಲ್ಲ ಮತ್ತು ಮುಂದಿನ ಹೇಳಿಕೆ ಅವಶ್ಯಕತೆನೂ ಇಲ್ಲ. ಚಕಾರ ಬಂದಿರೋದ್ರಿಂದ ಇನ್ನೊಂದೇನು ಹೇಳೋದಿದೆ ಅಂತ ಅರ್ಥ. ಇನ್ನೊಂದೇನು ಹೇಳೋದಿದೆ, ತುಂಬಿಕೊಂಡಿದ್ದಾನೆ ಆಪ್ತಿ ಸಾಮಾನ್ಯ. ಹೌದಾ, ಒಂದು ಮೊದಲು ಏನು ಆದಿ ಸಾಮಾನ್ಯ, ಒಂದು ಆಪ್ತಿ ಸಾಮಾನ್ಯ. ನೋಡ್ ನೋಡ್ ತೈಜಸ್ಯೋತ್ವ ವಿಜ್ಞಾನೇ ಉತ್ಕರ್ಷೋ ದೃಶ್ಯತೆ ಸ್ಫುಟಂ ಮಾತ್ರ ಸಂಪ್ರತಿಪತ್ತೌ ಸ್ಯಾತ್ ಉಭಯತ್ವಂ ತಥಾವಿಧಂ. ತೈಜಸ್ಯೋತ್ವ ವಿಜ್ಞಾನೇ, ಯಾಕೆ ಓಕೆ ಓಕೆ ಕರೆಕ್ಟ್, ತೈಜಸ್ಯೋತ್ವ ವಿಜ್ಞಾನೇ ಉತ್ಕರ್ಷೋ ದೃಶ್ಯತೆ ಸ್ಫುಟಂ ಮಾತ್ರ ಸಂಪ್ರತಿಪತ್ತೌ ಸ್ಯಾತ್ ಉಭಯತ್ವಂ ತಥಾವಿಧಂ. ಈ ಕೆಲಸ ಎಲ್ಲ ಪ್ರಾಬ್ಲಮ್ ಇದೆ, ಎಲ್ಲೋ ಜಾಯಿನ್ ಆಗಿದೆ ನಿಮ್ಗೆ. ಅವು ಅವುಗಳ ಅವುಗಳ ಕ್ಷೇತ್ರದಲ್ಲಿ ಸರಿಯಾಗಿರ್ತವೆ. ಅಕಾರ ಅಕಾರ ಎಚ್ಚರ ಅವಸ್ಥೆಯಲ್ಲಿ ಸರಿಯಾಗಿರ್ತದೆ. ಈಗ ನಿನ್ನೆ ಅವನು ಜೋಡಿಸಿದ್ದನು ನಿಜ, ಅದನ್ನ ಬಂದು ರಾತ್ರಿ ಮಲಗೋಕೆ ಮುಂದೆ ಅವ್ರು ಟೆಸ್ಟ್ ಮಾಡಿ ಹೋಗಿದ್ದೀನಿ ಫಸ್ಟ್ ಕ್ಲಾಸ್ ಎಲ್ಲ ಕೇಳಿಸ್ತದೆ ಮತ್ತು ವಾಲ್ಯೂಮ್ ಕಡಿಮೆ ಇಟ್ಟು ಹೋಗಿದ್ದೀನಿ. ಈ ವಾಲ್ಯೂಮ್ ಎಷ್ಟು ಜಾಸ್ತಿ ಇಟ್ಟು ಕೇಳಿಸ್ತದೆ, ಯಾಕೆಂದ್ರೆ ನಂಗೆ ಗೊತ್ತಿದೆ ಅದು ಎಲ್ಲಿ ಪ್ರಾಬ್ಲಮ್ ಇದೆ. ಈಗ ಅಕಾರ ಮುಗೀತು, ವಿಶ್ವ ಮುಗೀತು, ಈಗ ಉಕಾರ ತೈಜಸ್. ಶ್ಲೋಕ ನೋಡ್ಕೊಳ್ರಿ, ತೈಜಸಸ್ಯ ಉತ್ವ ವಿಜ್ಞಾನಿ. ಉತ್ವ ಅಂದ್ರೆ ಗೊತ್ತಾಗಲ್ಲ, ಉತ್ಕರ್ಷ ದೃಶ್ಯತೆ ಪುಟಂ ದೃಶ್ಯ ಸ್ಪಷ್ಟವಾಗಿ ಮಾತ್ರ ಸಂಪ್ರತಿಪತ್ತೌ ಸ್ಯಾತ್ ಉಭಯತ್ವಂ ತಥಾ ಅವಿಧಂ ತಥಾ ಅವಿಧಂ. ಭೂತಕಾಲ ಪಾಸ್ಟ್ ಟೆನ್ಸ್, ವಿಧಂ ಅಂದ್ರೆ ವಿಧವಾಗಿ, ಅವಿಧಂ ಅಂದ್ರೆ ಮುಂಚಿತವಾಗಿ ಹೇಳಿದಂತೆ ಪಾಸ್ಟ್ ಸೆನ್ಸ್. ನ ವಿಧಮಲ್ಲ, ಅವಿಧಂ ಭೂತಕಾಲ. ಓಕೆ ನೆಕ್ಸ್ಟ್ ನೋಡ್ರಿ, ತೈಜಸಸ್ಯ ಉತ್ವ ವಿಜ್ಞಾನೆ. ಈಗ ತೈಜಸನನ್ನ ಉಕಾರದಲ್ಲಿ ನೋಡುವುದಾದಲ್ಲಿ, ತೈಜಸನನ್ನ ಉಕಾರದಲ್ಲಿ ನೋಡುವುದಾದಲ್ಲಿ ಅಂದ್ರೆ ಅರ್ಥ ಏನೋ ನಮಗಲ್ಲಿ ಕಂಡು ಬರ್ತದೆ, ಉತ್ಕರ್ಷ ದೃಶ್ಯತೆ ಸ್ಫುಟಂ. ಅಕಾರದಲ್ಲಿ ಏನು ಹುಟ್ಟಿತ್ತು, ಅಕಾರದಲ್ಲಿ ಏನು ಹುಟ್ಟಿತ್ತು ಆ ಶಬ್ದ ಉಕಾರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಅಕಾರದಲ್ಲಿ ಹುಟ್ಟುತ್ತೇನೋ ನಿಜ, ಅದರ ಸ್ಪಷ್ಟತೆ ಅದರ ಸ್ಫುಟತೆ ಉಕಾರದಲ್ಲಿ ಕಂಡು, ಅದಕ್ಕೆ ಅದನ್ನು ಉತ್ಕರ್ಷ ಅಂತ ಶಬ್ದ ಬಂದ. ಅಕಾರದ ಉತ್ಕರ್ಷತೆ ಜಾತಿಕದಲ್ಲಿ ಶುಕ್ರದಶ ಅಂತ ಬಂದಿರುತ್ತೆ. ಶುಕ್ರದಶ ಅಂದ್ರೆ ಏನು? ಇವನ ಉತ್ಕರ್ಷದ ಸ್ಫುಟತೆ. ಸೊ ಫೆಬ್ರವರಿ 2ನೇ ತಾರೀಕಿಗೆ ಶುಕ್ರ ಶುರು ಆಗಿದ್ದಾನೆ ನನಗೆ. ಧನುರಾಶಿಯಲ್ಲಿ ಶುಕ್ರ ಅನುಗ್ರಹ ಮಾಡಿ ಶುರು ಮಾಡಿದ್ದಾನೆ. ಸ್ವಲ್ಪ ಹೊತ್ತು ಶನಿ ಕಣ್ಣು ಮುಚ್ಚಿಬಿಟ್ಟಾನೆ, ನಾನೇನು ಮಾಡೋದಿಲ್ಲ. ಉತ್ಕರ್ಷ ಅಂದ್ರೆ ಸ್ಪಷ್ಟತೆ, ಎಲ್ಲೆಲ್ಲಿ ಮುಸುಕು ಮುಸುಕಾಗಿತ್ತು ಅದೆಲ್ಲ ಏನಾಗ್ತದೆ ಸ್ಪಷ್ಟತೆ. ಸೊ ಉತ್ಕರ್ಷ ದೃಶ್ಯತೆ ಸ್ಫುಟಂ. ಈಗ ಉಕಾರವನ್ನ ಮಾತ್ರ ಅಂದ್ರೆ ಉಕಾರ ಮಾತ್ರ ಅಂತ, ಉಕಾರವನ್ನ ಮಾತ್ರ ಅಂದ್ರೆ ಉಕಾರ ಮಾತ್ರ. ಉಕಾರ ಮಾತ್ರ ಸಂಪ್ರತಿಪತ್ತು, ಉಕಾರ ಮಾತ್ರನ ನಾವು ತೈಜಸ್ಸನಿಗೆ ಹೊಂದಿಸಿಕೊಳ್ಳಬೇಕಾಗಿದ್ದಲ್ಲಿ ಸಾಧ್ಯ ಇದೆ. ಯಾಕೆ ಸಾಧ್ಯ ಇದೆ? ಅಲ್ಲಿಯೂ ಉತ್ಕರ್ಷ ಇದೆ, ಇಲ್ಲಿಯೂ ಉತ್ಕರ್ಷ. ಇಲ್ಲಿ ಅಂದ್ರೆ ಎಲ್ಲಿ? ತೈಜಸ್ ಉತ್ಕರ್ಷವಾಗಿದ್ದ, ಸ್ಫುಟವಾಗಿದ್ದ, ಸ್ಪಷ್ಟವಾಗಿದ್ದ. ನಿದ್ರೆಯಲ್ಲಿ ಅವನು ಪಾಪ ಎಚ್ಚಿರುತ್ತಲ್ಲ ಗೊತ್ತಿಲ್ಲ, ಆದ್ರೆ ವಿಶ್ವನಿಗೆ ಜಾಗೃತ ಅವಸ್ಥ, ತೈಜಸ್ಸನಿಗೆ ಸ್ವಪ್ನಾವಸ್ಥ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನದ ಪ್ರತಿಯೊಂದು ಅಂಶವೂ ಕೂಡ ನಮಗೆ ಜಾಗೃತಕ್ಕಿಂತ ಕೆಲವು ಸಲ ಸ್ಪಷ್ಟ ಇದೆ. ಕಾರಣ ಏನು ಗೊತ್ತಾ? ಜಾಗೃತದಲ್ಲಿ ನಾವು ನಮ್ಮ ಕಾಮನೆಗಳನ್ನು ತೀರಿಸಿಕೊಳ್ಳಿಕ್ಕೆ ಅನೇಕ ಸಾಧ್ಯತೆಗಳಿವೆ, ಆದರೆ ಕನಸಿನಲ್ಲಿ ನಮಗೆ ಜಾಗೃತದಲ್ಲಿ ತೀರಿಸಿಕೊಳ್ಳಲಿಕ್ಕೆ ಆಗದೇ ಇರುವ ಕಾಮನೆಗಳನ್ನು ನಾವು ಸ್ವಪ್ನದಲ್ಲಿ ತೀರಿಸಿಕೊಳ್ತೀವಿ. ಈಗ ಭಾರಿ ಸ್ಪಷ್ಟ ನಿಜವಾಗ್ಲಿ. ಅಯ್ಯೋ ರಾಮ, ವಿಶ್ವ ತೈಜಸ, ತೈಜಸ್ಸಿನಲ್ಲಿ ಉತ್ಕರ್ಷ, ಏಕೆಂದರೆ ಜಾಗೃತದಿಂದಲೇ ಇವನು ತೈಜಸ್ಸು ಹೋಗಿರ್ತಾನೆ. ಜಾಗೃತದಲ್ಲಿ ಏನು ಅನುಭವಗಳನ್ನು ಹೊಂದುತ್ತಾನೋ ಆ ಅನುಭವಗಳ ಬೀಜ ರಾಶಿಯ ಕಲಿಕೆ ಮೆಲಿಕೆ ಇರುವುದೇ ಅದು ಅದು ತೈಜಸ್ಸ ಸ್ವಪ್ನ. ಪೂರ್ವಭಾವಿಯಾದ ಜಾಗೃತದ ಅನುಭವಗಳ ವಾಸನಾ ಬೀಜಗಳ ರಾಶಿ ತನ್ನದೇ ಆದ ಲೋಕನ ಸೃಷ್ಟಿ ಮಾಡಿಕೊಳ್ಳುತ್ತದೆ, ಅದು ಏನಾಗ್ತದೆ? ಅದು ಸ್ವಪ್ನ ಅಥವಾ ತೈಜಸ ಅಂತ ಅನ್ಸ್ಕೊಳ್ತದೆ. ಎಣ್ಣೆ ಕೊಳಿ. ಈ ವಿಶ್ವನ ಈ ಪ್ರಪಂಚ ನಮಗೆ ಸ್ಫುಟವಾಗಿ ಇದ್ದೀತು ಇರಲಿಕ್ಕಿಲ್ಲ, ಯಾಕಂದ್ರೆ ಈಶ್ವರ ಸೃಷ್ಟಿ. ಆದ್ರೆ ಸ್ವಪ್ನ ಯಾರ ಸೃಷ್ಟಿ? ಅರೆ ಅಹಂತೋ ಈಶ್ವರ, ನನ್ನ ಸ್ವಪ್ನಕ್ಕೆ ಒಡೆಯ ಯಾರು? ನಾನೇ. ನನ್ನ ಸ್ವಪ್ನದ ರೈಟರ್ ಯಾರು? ನಾನೇ. ಸ್ವಪ್ನದ ಪ್ರೊಡ್ಯೂಸರ್ ಯಾರು? ನಾನೇ. ಸ್ವಪ್ನದ ಡೈರೆಕ್ಟರ್ ಯಾರು? ನಾನೇ. ಸ್ವಪ್ನದ ನಟನೆ ಯಾರು? ಪ್ರೇಕ್ಷಕ ಯಾರು? ನಟಿಸೋನು ಯಾರು? ಮತ್ತೆ ಇದಕ್ಕಿಂತ ಸ್ಫುಟತೆ ಇನ್ಯಾವ್ದು ಬೇಕು ನಿಮಗೆ? ತೈಜಸ್ಸನ್ನು ಅತ್ಯಂತ ಸ್ಫುಟವಾಗಿ ಇರುತ್ತಾನೆ. ಎಲ್ಲಿರ್ತಾನೆ? ಸ್ವಪ್ನದಲ್ಲಿ. ಇಲ್ಲದ್ರೆ ಮಾತ್ರ ಸಂಪ್ರತಿಪತ್ತು ಸ್ಯಾತ್ ಉಭಯತ್ವಂ ತಥಾವಿದೆ. ಇಬ್ಬರಲ್ಲಿಯೂ ಕೂಡ ಮೇಲೆ ಹೇಳಿದಂತೆ ಅಲ್ಲಿ ಹೇಗೆ ಅಕಾರ ಮತ್ತು ವಿಶ್ವನಲ್ಲಿ ಸಂಪ್ರತಿಪತ್ತು ಸಾಮಾನ್ಯವನ್ನು ಕಾಣ್ತೀವಿ, ಹಾಗೆ ಇಲ್ಲಿ ಉಕಾರ ಮತ್ತು ತೈಜಸ್ಸಿನಲ್ಲಿ ಸಾಮಾನ್ಯವನ್ನು ಕಾಣ್ತೀವಿ. ಅಲ್ಲಿ ಹೇಗೆ ಕಂಡಿದ್ದೇವೋ ಹಾಗೆ ಇಲ್ಲಿ ಕಾಣ್ತೀವಿ. ಅದು ಗೊತ್ತಲ್ಪ ಚಕಾರ ತಥಾವಿಧಂ. ಓಕೆ, ಭಾಷ್ಯ 64. ತೈಜಸಸ್ಯ ಉತ್ವ ವಿಜ್ಞಾನೆ ಉಕಾರತ್ವ ವಿವಕ್ಷಾಯಾಂ ಉತ್ಕರ್ಷಃ ದೃಶ್ಯತೆ ಸ್ಫುಟಂ ಸ್ಪಷ್ಟಂ ಇತ್ಯರ್ಥಃ. ಮೂಲ ಭಾಷ್ಯದಲ್ಲಿ ಉತ್ಕಟ ಅಂತ ಇತ್ತಂತೆ, ಅದನ್ನ ಯಾವುದೋ ಒಂದು ಕಾಲದಲ್ಲಿ ಬದಲಾವಣೆ ಮಾಡಿಕೊಂಡು ಅವರು ಉತ್ಕರ್ಷ ಅಂತ ಮಾಡ್ಕೊಂಡಿದ್ದಾರೆ. ಉತ್ಕರ್ಷ ದೃಶ್ಯತೆ ತೈಜಸಸ್ಯ ಉತ್ತ ವಿಜ್ಞಾನೆ. ಏನು ಉತ್ತ ವಿಜ್ಞಾನ? ಇಸ್ ಈಕ್ವಲ್ ಟು ಉಕಾರತ್ವ ವಿವಕ್ಷಾಯ. ಎಲ್ಲ ಅಲ್ಲೇ ಇರ್ತದೆ, ನಾನೇನು ಹೊಸದೇನು ಹೇಳಂಗಿಲ್ಲ. ಅಲ್ಲೇ ಉತ್ವ ವಿಜ್ಞಾನೆ, ವಾಟ್ ಡಸ್ ಇಟ್ ಮೀನ್? ಉತ್ವ ವಿಜ್ಞಾನೆ ಉಕಾರತ್ವ ವಿವಕ್ಷಾಯಾಮ್. ವಾಟ್ ಇಸ್ ಉಕಾರತ್ವ ವಿವಕ್ಷಾಯಾಮ್? ತೈಜಸ್ಸನಿಗೆ ಉಕಾರವನ್ನ ಸೇರಿಸಬೇಕಾಗಿದ್ದಲ್ಲಿ ಸೇರಿಸ್ರಿ. ನಿಮಗೆ ತೈಜಸ್ಸನಿಗೆ ಉಕಾರವನ್ನು ಸೇರಿಸಬೇಕಾಗಿದ್ರೆ ಸೇರಿಸ್ರಿ. ಯಾಕಂದ್ರೆ ಇಬ್ಬರಲ್ಲಿಯೂ ಉತ್ಕರ್ಷ ಸಾಮಾನ್ಯ. ಉತ್ಕರ್ಷ ದೃಶ್ಯತೆ ಸ್ಫುಟಂ. ಇಬ್ಬರಲ್ಲಿ ಕೂಡ ಉತ್ಕರ್ಷವು ಸ್ಪಷ್ಟವಾಗಿ ಕಾಣುತ್ತದೆ. ಸ್ಪಷ್ಟಂ, ಸ್ಫುಟಂ ಅಂದ್ರೇನು? ಸ್ಪಷ್ಟಂ, ಒಂದು ಸ್ಪಷ್ಟ ಒಂದು ಅಸ್ಪಷ್ಟ ಅಲ್ಲ. ಉಭಯತ್ವಂಚ ಸ್ಫುಟಮೇವ ಇತಿ. ಇಲ್ಲಿ ಹೆಂಗ ಅರ್ಥ ಮಾಡ್ತೀರಿ? ಅಲ್ಲಿಗೆ ಅಲ್ಲಿ ಸ್ಫುಟ, ಇಲ್ಲಿಗೆ ಇಲ್ಲಿ. ಅಲ್ಲಿ ಅಂದ್ರೆ ಇಲ್ಲಿ ಅಕಾರ ಎಚ್ಚರ ವಿಶ್ವ, ಅಲ್ಲಿ ಅವನಿಗೆ ಸ್ಫುಟ. ಇಲ್ಲಿ ಅಂದ್ರೆ ಇಲ್ಲಿ ವಿಕಾರ ತೈಜಸ ಕನಸಿನಲ್ಲಿ ಇದು ಸ್ಫುಟವಾಗುತ್ತೆ. ಪೂರ್ವವತ್ ಸರ್ವಂ, ಬಾಕಿ ಎಲ್ಲ ಅರ್ಥ ಮುಂಚೆ ಹೇಗೆ ಮಾಡಿದ್ಯೋ ಹಾಗೆ ಅರ್ಥ ಮಾಡ್ಕೊಡ್ರಿ. ಏನು ಅಕಾರ ವಿಶ್ವನಿಗೆ ಹೇಗೆ ಸೇರಿಸ್ಕೊಂಡ್ಯೋ ಹಾಗೆ ಉಕಾರವನ್ನ ಸೇರಿಸ್ಕೊಳ್ಳಿ. ಮಕ್ ಓಕೆ, ಮಕಾರ ಭಾವೇ ಪ್ರಾಜ್ಞಸ್ಯ ಮಾನ ಸಾಮಾನ್ಯ ಉತ್ಕಟಂ ಮಾತ್ರ ಸಂಪ್ರತಿಪತ್ತೌ ತು ಲಯ ಸಾಮಾನ್ಯಮೇವ ಚ ಮಕಾರ ಭಾವೇ ಪ್ರಾಜ್ಞಸ್ಯ ಮಾನ ಸಾಮಾನ್ಯ ಉತ್ಕಟಂ ಮಾತ್ರ ಸಂಪ್ರತಿಪತ್ತೌ ತು ಲಯ ಸಾಮಾನ್ಯಮೇವ ಚ. ಶ್ಲೋಕ ನೋಡ್ಕೊಳ್ರಿ. ಮಕಾರ ಭಾವೇ ಪ್ರಾಜ್ಞಸ್ಯ ಮಾನ ಸಾಮಾನ್ಯಂ ಉತ್ಕಟಂ ಮಾತ್ರ ಸಂಪ್ರತಿಪತ್ತೌ ತು ಲಯ ಸಾಮಾನ್ಯಮೇವ ಚ. ಮಕಾರ ಮತ್ತು ಪ್ರಾಜ್ಞೆನಲ್ಲಿ ಸಾಮಾನ್ಯ ಇದೆ ಅಂತ. ಏನು ಸಾಮಾನ್ಯವಾಗಿ ಅಂದ್ರೆ ಲಯ ಸಾಮಾನ್ಯಮೇವ ಚ. ಮಕಾರವು ಲಯವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ, ಪ್ರಾಜ್ಞನು ಲಯವನ್ನ ಸ್ಪಷ್ಟವಾಗಿ ತೋರಿಸುತ್ತಾನೆ. ಏನ್ ಹಂಗಂದ್ರೆ ಪ್ರಣವ ಉಚ್ಚಾರ ಏನ್ ಬಂತು ಅದು ಅಲ್ಲಿ ಲಯವಾಯಿತು. ಎಲ್ಲಿ ಲಯವಾಯಿತು? ಮಕಾರ. ವಿಶ್ವ ತೇಜಸ್ಸರು ಏನು ಹುಟ್ಕೊಂಡಿದ್ರು, ಇವ್ರು ಎಲ್ಲಿ ಲಯವಾದ್ರು? ಎಬ್ರಲ್ಲಿ ಸಾಮಾನ್ಯ ಸಿಕ್ತಿಲ್ಲ, ಏನು ಸಿಕ್ತು ಅಲ್ಲಿ ಮಕಾರ, ಇಲ್ಲಿ ಅಲ್ಲಿ ಮಕಾರ, ಇಲ್ಲಿ ಪ್ರಾಕ್, ಇಬ್ಬರಲ್ಲಿ ಸಾಮಾನ್ಯ. ಆದ್ದರಿಂದ ಜೋಡಿಸ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಏನನ್ನ ಮಕಾರವನ್ನು ಯಾರಿಗೆ? ಪ್ರಾರ್ಥನೆಗೆ ಜೋಡಿಸ್ಕೊಳ್ಳಿ, ಅಡ್ಡಿ ಇಲ್ಲ. ಓಕೆ, ನಮ್ದೇನು ಅಡ್ಡಿ ಇಲ್ಲ. ಮಕಾರ ಭಾವೇ, ಮಕಾರ ಭಾವೇ ಪ್ರಾಜ್ಞಸ್ಯ. ಪ್ರಾಜ್ಞನಿಗೆ ಏನು ಮಕಾರ ಅಂತ ಜೋಡಿಸ್ಬೇಕಾಗಿದೆಯೋ ಅಲ್ಲಿ ಏನಾಗ್ತದೆ? ಮಾನ ಸಾಮಾನ್ಯ ಉತ್ಕಟಂ, ಇವರಿಬ್ಬರಲ್ಲಿ ಸಾಮಾನ್ಯವು ಕಂಡುಬರುತ್ತದೆ. ಮಾತ್ರ ಸಂಪ್ರತಿ ಪ್ರಕೌತು, ಮಕಾರವನ್ನ ಅಲ್ಲಿ ಮಾತ್ರ ಮಕಾರ ಮಾತ್ರವನ್ನ ಪ್ರಾಜ್ಞನಿಗೆ ನಾವು ತೆಗೆದುಕೊಳ್ಬೇಕಾದಲ್ಲಿ ಅಲ್ಲಿ ನಮಗೆ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ. ಯಾಕೆಂದ್ರೆ ಇಬ್ಬರಲ್ಲಿ ಏನು ಕಾಣಿಸ್ತದೆ? ಸಾಮಾನ್ಯ. ಏನ್ ಸಾಮಾನ್ಯ ಕಾಣಿಸ್ತದೆ? ಲಯ. ಲಯ ಸಾಮಾನ್ಯ ಮೇವ ಚ. ಓಕೆ, ಭಾಷ್ಯ ಏನ್ ಸಿಂಪಲ್ ಇದೆ. ಮಕಾರತ್ವೇ ಪ್ರಾಜ್ಞಸ್ಯ ಮಿತಿ ಲಯ ಉತ್ಕೃಷ್ಟೆ ಸಾಮಾನ್ಯ ಇತ್ಯರ್ಥ. ಮಕಾರತ್ವೇ ಪ್ರಾಜ್ಞಸ್ಯ ಮಿತಿ ಲಯ ಉತ್ಕೃಷ್ಟೆ. ಪ್ರಾಜ್ಞನಿಗೆ ಮಿತಿ ಮತ್ತು ಲಯ ಎರಡೂ ಅಲ್ಲಿ ಕಂಡು ಬರ್ತದೆ. ಪ್ರಾಜ್ಞನಿಗೆ ಮಿತಿ ಮತ್ತು ಲಯ ಎರಡು ಕಂಡು ಬರ್ತದೆ ಅಂತ ಹೇಳ್ತಾರೆ. ಮುಕಾರತ್ವೇ ಪ್ರಾಜ್ಞಸ್ಯ ಮಿತಿ ಲಯವು ಉತ್ಕೃಷ್ಟೆ. ಎರಡು ಎರಡು ಬೇರೆ ಶಬ್ದಗಳೇ ಇವು. ಮಿತಿ ಶಬ್ದನ ಬೇರೆ, ಲಯ ಶಬ್ದನ ಬೇರೆ. ಗೊತ್ತಾಯ್ತು? ಹೇಗೆ ಗೊತ್ತು ಹೇಳಿದ್ರಿ ನೀವು? ಮಿತಿ ಲಯವು ದ್ವಿವಚನ. ಮಿತಿ ಲಯವು ಸೊ ಮಿತಿ ಲಯವು ಉತ್ಕೃಷ್ಟೆ ಸಾಮಾನ್ಯ ಇತ್ಯರ್ಥ. ಓಕೆ, ಪ್ರಾಜ್ಞನು ಹೇಗೆ ಅಳತೆಗೆ ಒಳಪಟ್ಟಿದ್ದಾನೋ ಮಕಾರವು ಅಳತೆಗೆ ಒಳಪಟ್ಟಿದೆ. ಅಳತೆ ಅಂದ್ರೇನು? ಲಿಮಿಟೇಷನ್ಸ್. ಅವ್ರು ಲಿಮಿಟೇಷನ್ ಶಬ್ದ ಏನು ಮಾಡ್ತೀವಿ ಅದನ್ನ ಇಲ್ಲಿ ಅಳತೆ ಮಿತಿ ಅಂತ. ಇದು ಇದರ ಮಿತಿ. ಹೇಗೆ ಹೇಳ್ತೀರ? ಅಷ್ಟೇ, ಅದು ಬಿಟ್ಟು ಇನ್ನೇನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಳತೆ ಕಾಲದಿಂದ, ವಸ್ತುವಿನಿಂದ ಮತ್ತು ರೂಪದಿಂದ ಅಥವಾ ಪದಾರ್ಥದಿಂದ ಅದು ಅಳತೆಗೆ ಒಳಪಟ್ಟಿರುತ್ತದೆ. ಈಗ ನೋಡ್ರಿ, ಪ್ರಾಜ್ಞ ಅಳತೆಗೆ ಒಳಪಟ್ಟಿಯನೋ ಇಲ್ಲ? ಹೇಗೆ ಹೇಳ್ತೀರ ಒಳಪಟ್ಟಿದ್ದ ಅಂತೇಳಿ? ಮತ್ತು ಹೊರಗೆ ಬರ್ತಾನವ. ಹೊರಗೆ ಬಂದಾಗ ಅವನು ಪ್ರಾಜ್ಞನೂ ಅಲ್ಲ ಮತ್ತು ಅಲ್ಲಿ ಸುಷುಪ್ತಿನೂ ಇಲ್ಲ. ಅದರ ಅರ್ಥ ಏನು? ಅಷ್ಟೇ ಅವನು ನಿದ್ದೆ. ಅಯ್ಯೋ ಗೊತ್ತೇ ಆಗಲ್ಲ ನೋಡಿ, ಎರಡು ತಾಸು ಮಲ್ಕೊಂಡ್ಬಿಟ್ಟು. ಅದು ಅವನ ಲಿಮಿಟೇಷನ್. ಇನ್ನ ಮಕಾರ ನೋಡ್ರಿ, ಆ ಊ ಮಕಾರ ಅವು ಎರಡೆರಡು ಮಾತ್ರ ಹೇಳಿ. ಮಕ್ಕಳ ಒಂದು ಹತ್ತು ಮಾತ್ರ ಹೇಳೋಣ. ಅದು ಮುಂದೆ ಭ್ರಮರಿ ಆಗ್ಬಿಡ್ತು. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದು ಲಿಮಿಟೇಷನ್ ಇದೆ ಅದಕ್ಕೆ. ಅದು ಲಯ ಆಗ್ಬೇಕು. ಅಕಾರ ಉಕಾರದಲ್ಲಿ, ಅಕಾರ ಉಕಾರಗಳು ಮಕಾರದಲ್ಲಿ, ಮಕಾರದಲ್ಲಿ ಲಯ ಆಗ್ಬೇಕದು. ಲಯ ಆಗ್ಬೇಕಂದ್ರೆ ಮಕ್ಕ ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕಂದ್ರೆ ಮಿತಿಗೆ ಒಳಪಡ್ತೋ ಇಲ್ಲ. ಓಕೆ. ನೌ ಯು ಕಮ್ ಟು ಪ್ರಾಜ್ಞ. ನಿದ್ರಸ್ಥ, ಡೀಪ್ ಸ್ಲೀಪರ್ ಐ, ನಿದ್ರಸ್ಥ ನಾನು. ಎಷ್ಟೊತ್ತು? ಅಮ್ಮ ಬಂದು ಎಚ್ಚರ ಮಾಡುತ್ತಂತ. ಅಲ್ಲಿಗೂ ನಿದ್ದೆಗಣ್ಣೊಳಗೆ ಬೈಯೋದು, ಯಾಕೆ ಸುಮ್ಮನೆ ನಂಗೆ ಕಾಟ ಕೊಡ್ತೀವಿ, ಸರಿ ಹಚ್ಚಿಗೆ ನಾನು ಮಲ್ಕೋಬೇಕು. ಆಮೇಲೆ ಎದ್ದು ಬೇಕು, ಏನಮ್ಮ ಎಬ್ಬಿಸ್ಲೇ ಇಲ್ಲ ನಮಗೆ. ಏನ್ ಮಾಡೋದು ಇರ್ತಾರೆ. ಸೊ ಅದು ಎಷ್ಟೇ ಇರಲಿ ಆದರೂ ಕೂಡ ಪ್ರಾಜ್ಞನಿಗೆ ಮಿತಿ ಇದ್ದೇ ಇರುತ್ತೆ. ಮನುಷ್ಯ ಜಾಸ್ತಿ ಹೊತ್ತು ಮಲ್ಕೊಳಕ್ ಆಗೋದಲ್ಲ, ಎಲ್ಲೇ ಬೇಕವನು, ಯಾಕಂದ್ರೆ ವಾಸನಾಗಳು ಅವನಿಗೆ ಜಾಸ್ತಿ ಸಹ ಮಲಗಿಸಿಬಿಡೋದಿಲ್ಲ. ಜಾಸ್ತಿ ಸಮಯ ಮಲಗ್ತಾನಂತಂದ್ರೆ ಟಿಕೆಟ್ ತಗೊಂಡಾನಂತ. ಇದೊಂದು ವೀಟುಕು ಅಷ್ಟೇ. ಹೀಗಾಗಿ ಮಕಾರತ್ವೇ ಪ್ರಾಜ್ಞಸ್ಯ ಮಿತಿ ಲಯ ಉತ್ಕೃಷ್ಟೇ ಸಾಮಾನ್ಯ ಇತ್ಯರ್ಥ. ಓಕೆ, ಮಕಾರತ್ವೇ ಪ್ರಾಜ್ಞಸ್ಯ ಮಿತಿ ಲಯ ಉತ್ಕೃಷ್ಟೇ ಸಾಮಾನ್ಯ ಇತ್ಯರ್ಥ. ಮಕಾರಕ್ಕೂ ಪ್ರಾಜ್ಞನಿಗೂ ಇವರಿಬ್ಬರಿಗೂ ಕೂಡ ಮಿತಿ ಮತ್ತು ಲಯಗಳು ಇವು ಸ್ಪಷ್ಟವಾಗಿ ಕಂಡುಬರುತ್ತವೆ, ಸಾಮಾನ್ಯ ಇತ್ಯರ್ಥ. ಆದ್ದರಿಂದ ಪ್ರಾಜ್ಞನಿಗೆ ನೀವು ಏನು ಸೇರಿಸ್ಕೋಬಹುದು? ಮಕಾರವನ್ನ ಜೋಡಿಸ್ಕೋಬಹುದು, ಮಕಾರಕ್ಕೆ ಪ್ರಾಜ್ಞನನ್ನ ಜೋಡಿಸ್ಕೋಬಹುದು. ಹೀಗೆ ಜೋಡಿಸಿದ್ದೆ ಆದ್ರೆ ಏನಾಗ್ತದೆ? ತ್ರಿಶುದ್ಧ ಮಸು ಎಸ್ ತುಲ್ಯಂ ಸಾಮಾನ್ಯಂ ವೇತ್ಯ ನಿಶ್ಚಿತ ಸ ಪೂಜ್ಯ ಸರ್ವಭೂತಾನಾಂ ವಂದ್ಯಶ್ಚೈಷ ಮಹಾಮುನಿಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜೈ.